ಬನ್ನಿ ಗೊಳ್ತು ಯಾರೇ ಬಲ್ಲೆಯ ಸಲಾಮ ಹಜಬು ಹಾನಿಯಲಿ ಅನ್ನಿ ಗೊಳ್ತು ಯಾರೇ ಬಲ್ಲೆಯ ಸಲಾಮ ಲೌರದು ಬಿಲ್ಲಿ ಜಾಬ್ ಹಾನವಲ ಕೇನಿ ಮನವುಹ ಯೋಮರ್ರಹೇಲಿ ಶಾ